ಈಗ ಪಪ್ಪಾಯ ಮಾಡಿರ್ತಾವೆ, ಎಷ್ಟು ಎಕರೆ ಮಾಡಿರಿ? ಎಷ್ಟು ವರ್ಷದಿಂದ ಪಪ್ಪಾಯ ಬೇಸಾಯದ ಅನುಭವ ನಿಮಗೆ? ಇವಾಗ 4 ವರ್ಷದಿದೆ ಸರ್ ಪಪ್ಪಾಯ. ಅಂದರೆ ಇದೇ ಹೊಲಕ್ಕೆ 4 ವರ್ಷದಿಂದ ಸತತವಾಗಿ ಹಚ್ತಾ ಇದ್ದೀರಾ ಪಪ್ಪಾಯ? ಹೇಗೆ ಇಲ್ಲ ಸರ್, 3 ಹೊಲಿದವ್ರೆ ಡಿವೈಡ್ ಮಾಡ್ಕೊಂತ ಇಯರ್ ಇಯರ್ ಒಂದೊಂದು ಹೊಲ ಮಾಡ್ತಾ ಇತ್ತು. ಈಗ ಪಪ್ಪಾಯ ಹಚ್ಚಿರಲ್ಲ ತಾವು, ಈಗ ಸುಮಾರು ಒಂದು 4 ತಿಂಗಳದ ಬೆಳೆ ಅಂತ ಹೇಳ್ತಾ ಇದ್ರು ತಾವು. ಈಗ ಯಾವ ಒಂದು ತಳಿಯನ್ನು ಆಯ್ಕೆ ಮಾಡ್ಕೊಂಡ್ರಿ? ಜೊತೆಗೆ ಎಷ್ಟು ಅಂತರ ಕೊಟ್ಟು ಹಚ್ಚೀರಿ? ಹಚ್ಚುವಾಗ ಯಾವ ರೀತಿ ಒಂದು ಉಪಚಾರ ಮಾಡಿ ಹಚ್ಚೀರಿ ಸ್ವಲ್ಪ ಹೇಳ್ರಿ. ಇದು ಉಪಚಾರ ಅಂದರೆ ಸರ್, ಎಣ್ಣೆ ಗೊಬ್ಬರ ಫಸ್ಟಾಗಿ ಎಕರೆಗೆ 5 ಲಿಂದ 6 ಟ್ರಿಪ್ ಎಣ್ಣೆ ಗೊಬ್ಬರ ತುಂಬಿದೆ ಸರ್ ಇದ್ರೊಳಗೆ. ಅದಾದ್ಮ್ಯಾಗ ರೆಡ್ ಲೇಡಿ ಅಂತೇಳಿ ಸೆನೋಟ್ ಸಿಕ್ಸ್ ಸರ್ ಇದು. ಈ ಸಸಿನ ನಾವು 8x6 ಸಸಿನ ನಾಟಿ ಮಾಡಿದ್ವಿ. ರೆಡ್ ಲೇಡಿ ಎಲ್ಲಿಂದ ತೊಗೊಂಬಂದ್ರೆ ಸಸಿನ? ಬೀಜನ ತಂದು ನೀವೇ ಮಾಡ್ಕೊಂಡ್ರೆ ಅಥವಾ ಸಸಿನ ತೊಗೊಂಬಂದ್ರೆ? ಇಲ್ಲ ಸರ್, ಸಸಿ ತೊಗೊಂಬಂದಿವಿ ನಾವು ಜಲಗಾವಲಿಂದ ರೀ. ಒಂದು ಸಸಿ 15 ರೂಪಾಯಿ ಡೆಲಿವರಿ ಇಲ್ಲಿಗೆ ಬಂದು ಇಲ್ಲಿಗೆ ಡೆಲಿವರಿ ಕೊಡ್ತಾರೆ. ಎಕರೆಗೆ ಎಷ್ಟು ಸಸಿ ಈಗ 6 ಎಕರೆದಲ್ಲಿ ಎಷ್ಟು ಕುಂತ ಒಟ್ಟು ನಂಬರ್ ಆಫ್ ಪ್ಲ್ಯಾಂಟ್ಸ್? ಇವಾಗ 6 ಎಕರೆಯಲ್ಲಿ 4000 ಗಿಡ ಕುಂತಿದ್ದಾರೆ. ಹೇಗೆ ಈಗ 6 ಮತ್ತು 8 ಅಂತರ ಇಟ್ಟಿರಿ? ಸಾಲಿನಿಂದ ಸಾಲಿಗೆ 8 ಫೂಟದೇ, ಸಸಿಯಿಂದ ಸಸಿಗೆ 6 ಫೂಟ್ ಅಂತರ ಇಟ್ಕೊಂಡು ನಾಟಿಯನ್ನು ಮಾಡಿದ್ದೀರಿ. ಇಷ್ಟು ಅಂತರ ಜಾಸ್ತಿ ಇರುತ್ತೆ, ನಡುವೆ ಏನಾದರೂ ಬೇರೆ ಬೇರೆ ಬೆಳೆಗಳನ್ನು ಹಾಕೋತಾ ಇದ್ದೀರಾ ಅಥವಾ ಹೇಗೆ? ಇದರಲ್ಲಿ ಏನೋ ಅಂತರ ಬೆಳೆಗಳದ ಮತ್ತೆ? ಇದ್ರೊಳಗಡೆ ಡಯಾನ ಅಂಜೂರ್ ಇದೆ ಸರ್, ಇದು ಕ್ರಾಪ್ ಹೋದ್ಮಾಗ ಅದು ನಮ್ಗೆ ಅಂಜೂರ ಬೆಳೆ ಚೆನ್ನಾಗುತ್ತೆ. ಪಪ್ಪಾಯ ಹಚ್ಚುವಾಗ ಏನೇನು ಗೊಬ್ಬರ ಹಾಕಿರೋದಕ್ಕೆ? ಎಂಡೆ ಗೊಬ್ಬರ ಅಷ್ಟೇ ಸರ್. ಹಾಂ ಅಷ್ಟೇ. ರಾಸಾಯನಿಕ ಗೊಬ್ಬರ ಏನಿಲ್ಲ? ಏನಿಲ್ಲ ಸರ್. ಏನು ಹಾಕಿದ್ರೆ? ಈಗ ಎಷ್ಟು ತಿಂಗಳು ಆತು ಹಚ್ಚಿ? ಇವಾಗ 3 ತಿಂಗಳಾಯ್ತು ಸರ್. 3 ತಿಂಗಳದೊಳಗೆ ಏನು ಗೊಬ್ಬರ ಹಾಕಿಲ್ಲ ಬೇರೆ ಏನಿತಾವು? ಅದು ಸರ್ಕಾರ ಗೊಬ್ಬರ ತಿಂಗಳ ಸ್ವಲ್ಪ ಗಿಡಕ್ಕೆ ಇಷ್ಟ ಅಂತ ಹೇಳಿ ಇಡ್ತೀವಿ ಸರ್. DAP ಆಗಲಿ, DAP ಮ್ಯಾಗ್ನೇಷಿಯಂ ಪೊಟ್ಯಾಷಿಯಂ ಅಂತಿದಾರೆ, ಮಿಕ್ಸಿಂಗ್ ಮಾಡಿ ಗಿಡಕ್ಕೆ 200 ಗ್ರಾಮ್ ಹಂಗೆ ಆಗ್ತದೆ. ಈಗ ಹನಿ ನೀರಾವರಿ ಪದ್ಧತಿ ಹೇಗೆ? ನೀರು ಬೋರ್ ನೀರು, ಯಾಕಂದ್ರೆ ಕಪ್ಪು ಭೂಮಿ ಇರೋದ್ರಿಂದ ನಿಮ್ಮದು ಭೂಮಿ ಅಂತ ಏನು ಹೇಳ್ಕೊಳ್ಳೋಂಥ ಇದು ಇಲ್ಲ, ಭೂಮಿ ಒಂಥರ ಕಪ್ಪು ಭೂಮಿ ಇದೆ, ಮಧ್ಯಮ ಆಳದ ಕಪ್ಪು ಭೂಮಿ. ನೀರಿನ ಗುಣಮಟ್ಟದ ಹೇಗಿದೆ? ಮಣ್ಣಿನ ಗುಣಮಟ್ಟ ಎಲ್ಲ ಪರೀಕ್ಷೆ ಮಾಡಿಸಿರಿ? ಮಣ್ಣಿನ ಗುಣಮಟ್ಟ ಪರೀಕ್ಷೆ ಮಾಡಿಸಿ ಸರ್. ಆದರೆ ನೀರಿಂದು 3.5 ಇಂಚ್ ಇದೆ ರೀ ಬೋರು, 2 ಇದಾವೆ ಸರ್. ಒಂದು ಬೋರ್ ಅಂತೂ ಫುಲ್ಫಿಲ್ ಆಗ್ತಾ ಇದೆ ಸರ್. ನೀರಿಂದ ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ. ನಾಗರಾಜ್ ಅವರೇ, ತಾವು ಎಲ್ಲಿ ತನಕ ಶಾಲೆ ಓದಿರಿ? ನಾವು 10th ರೀ. 10ನೇ ಕ್ಲಾಸ್ ಆದ ಕೂಡಲೇ ಬೇರೆ ವಾಟರ್ ಫಿಲ್ಟರ್ ಮಾಡ್ತಾ ಇದ್ರಿ, ನಂತರ ಕೃಷಿಗೆ ಬಂದು? ಕೃಷಿಗೆ ಬಂದಿದ್ದೆ ಸರ್. ಆಮೇಲೆ ಹೇಗೆ ನೀವು ಮತ್ತೆ ಮೊದಲು ಒಂದು ಬೆಳೆ ಪಪ್ಪಾಯ ತೆಗೆದೀವಿ ಅಂತಂದರೆ ಹೇಗೆ ಬಂತು ಅದೆಲ್ಲ? ಪರ್ ಎಕರ್ 90 ಟನ್ ಬಂತು ರೀ. ಟೋಟಲ್ 3.5 ಎಕರೆ 780 ಟನ್ ತೆಗೆದಿದ್ವಿ ಸರ್ ಪಪ್ಪಾಯ ತೆಗೆದು. ರೇಟ್ ಹೇಗೆ ಸಿಕ್ತು ನಿಮಗೆ? ರೇಟು 12 ರೂಪಾಯಿಲಿದ್ದು 19 ರೂಪಾಯಿ ತಾನೆ ಮರಿದ್ದೀನಿ ಸರ್. ಒಳ್ಳೆ ರೇಟ್ ಸಿಕ್ಕಿದೆ. ಹೇಗೆ ನೋಡಿರಿ, ಕೆಲವೊಂದಿಷ್ಟು ಜನ ರೈತರು ರೇಟ್ ಸಿಗಲಿಲ್ಲ ರೀ, ಪಪ್ಪಾಯ ಭಾಳಷ್ಟು ನಮಗೆ ಲಾಸ್ ಆಯ್ತು ಅಂತಿರ್ತಾರೆ, ಯಾಕೆ ಈ ಥರ ಆಗುತ್ತೆ? ರೇಟ್ ಅವ್ರಿಗೆ ಸಿಗಲಿಲ್ಲ ಅಂತ ಹೇಳ್ತಾರೆ, ನಿಮಗಾದ್ರೆ ಒಳ್ಳೆ ರೇಟ್ ಸಿಕ್ಕಿದೆ. ಇಲ್ಲ ಸರ್, ಅದ್ರ ರೇಟ್ ಎವರೇಜ್ 5-6 ರೂಪಾಯಿ ಹೋದ್ರೂ ಎಕರೆಗೆ ಅಂತೇಳಿ ನಮಗೆ 1 ಲಕ್ಷ ರಾಮು ಲಾಸ್ ಅಂತ ಆಗಲ್ಲ ರೀ. ಅದು ಅಂದರೆ ಮೇಂಟೆನೆನ್ಸ್ ಒಂದೇ ರೀತಿ ಇರ್ಬೇಕು ಸರ್. ಎಲ್ಲ ಇವಾಗ ಇನ್ನೊಬ್ಬರು ಮಾತು ಕೇಳಿ ಅದು ಮಾಡಿ ಕೆಮಿಕಲ್ ಹೊಡೆದು ವೈರಸ್ ಬಂದು ಅದು ಬಂದು ಇದು ಬಂದು ಪ್ರಾಬ್ಲಮ್ ಆಗುತ್ತೆ. ನೀವು ಏನೇನು ಸಿಂಪರಣೆ ಮಾಡ್ತೀರಿ, ಯಾವ ರೀತಿ, ಮತ್ತು ನಿಮಗೆ ಹೇಗೆ ಇದರಲ್ಲಿ ಬರ್ತಕ್ಕಂಥ ಸಮಸ್ಯೆ ಏನು ಪಪ್ಪಾಯದಲ್ಲಿ? ಪಪ್ಪಾಯದಲ್ಲಿ ವೈರಸ್ ಸರ್, ರೆಡ್ ರಾಟ್ ವೈರಸ್, ಬೆಂಚ್ ರಾಟ್ ಇವೆಲ್ಲ ವೈರಸ್ ಬರ್ತವೆ ಸರ್ ಕೆಲವು. ಅದಕ್ಕೆ ನಾವು ಸ್ವಲ್ಪ ಅಡ್ವಾನ್ಸ್ ಆಗಿ ಸ್ಪ್ರೇ ತಗೊಂಬಿಟ್ರೆ ಸರ್ ಆರ್ಗ್ಯಾನಿಕ್ ಜಾಸ್ತಿ ಯೂಸ್ ಮಾಡ್ತೀವಿ, ಅದರದ್ದು ಕಂಟ್ರೋಲ್ ಇದೆ. ಸಿಂಪರಣೆಗಳನ್ನು ಸಾಮಾನ್ಯವಾಗಿ 8 ದಿವಸಕ್ಕೊಂದೊಂದು ಸಿಂಪರಣೆ ಮಾಡ್ತಾ ಇರ್ತೀರಿ ಪಪ್ಪಾಯದಲ್ಲಿ? 8 ದಿವಸ, 8 ಲಿದ್ದು 10 ದಿವಸ ಒಳಗೊಂದು ಸರ್. ನಾಗರಾಜ್ ಅವರೇ, ಈಗ 6 ಎಕರೆ ಪ್ರತಿನಿತ್ಯ ಎಷ್ಟು ಜನ ಕೆಲಸದ ಆಳುಗಳು ಬೇಕಾಗ್ತವೆ? ಡೈಲಿ ಕಳೆ ಅಂದರೆ 10 ದಿನ ಇರ್ತಾರೆ ಸರ್, 10 ಜನ ಹೆಣ್ಮಕ್ಳು ಅಂದರೆ. ದಿವಸ 10 ಮಂದಿ ಬೇಕೇ ಬೇಕಾ? ಅಂದರೆ ಇವಾಗ ಒಂದು 15-20 ದಿವಸ ಕಂಟಿನ್ಯೂ ಆಗುತ್ತೆ ಸರ್, ಆಮೇಲೆ ಒಂದು 15 ದಿವಸ ಗ್ಯಾಪ್ ಇರುತ್ತೆ. ಸಿಂಪರಣೆ ಮಾಡಲಿಕ್ಕೆ ಅದು ಎಷ್ಟು ಜನ ಬೇಕು? ಇಬ್ಬರೇ ಸರ್. ಅಂದರೆ ಅವ್ರಿಗೆ ಪ್ರತಿನಿತ್ಯ ಸಿಂಪರಣೆ ಇರ್ತದ? ಇಲ್ಲ ಸರ್, ಇವಾಗ ಇವತ್ತು ಇರ್ತಾರೆ, ಮತ್ತೆ ಒಂದು ವಾರ ತಾನೇ ಇರಲ್ಲ ರೀ, ಮತ್ತೆ ಆಮೇಲೆ ಅವರು ವಾರಕ್ಕೊಮ್ಮೆ ಮಾಡಬೇಕು. ನಿಮಗೆ ಪಪ್ಪಾಯದಲ್ಲಿ ಏನಾದರೂ ನೋಡ್ತಾ ಇರ್ತೀರಿ ತೋಟದಲ್ಲಿ ಅಡ್ಡಾಡಿ, ನೋಡುವಾಗ ನಿಮ್ಗೆ ಗೊತ್ತಾಗತ್ತಾ ಇದು ರೋಗ ಬಂದದ, ಇದೇ ಎಣ್ಣೆ ಹೊಡಿಬೇಕಂತೇಳಿ ಗೊತ್ತಾಗತ್ತಾ, ಅಥವಾ ಯಾರನ್ನಾರ ಕೇಳ್ತಿರೋ ಹೇಗೆ ಮಾಡ್ತೀರಿ? ಇಲ್ಲ ಸರ್, ಗೊತ್ತಾಗುತ್ತೆ. ಕೆಲವು ನಮಗೂ ಸಡಿ ಕ್ಲೈಮೇಟ್ ಇದಕ್ಕೆ ಸೆಟ್ ಆಗಲ್ಲ ರೀ, ಬಸನಗೌಡ್ರು ಅಂತೇಳಿ ಬರ್ತಾರೆ, ಅವ್ರು ಕೂಡ ತಿಂಗಳ ತಿಂಗಳ ಸೆಡ್ಯೂಲ್ ನಾವು ಯೂಸ್ ಮಾಡ್ತೀವಿ. ಬಸನಗೌಡರು ಬಂದು ವಿಸಿಟ್ ಮಾಡ್ತಾಯಿರ್ತಾರೆ? ವಿಸಿಟ್ ಮಾಡ್ತಾಯಿರ್ತಾರೆ. ಹೇಗೆ ಅವರು ಎಲ್ಲ ಏನೇನು ಮಾಡಬೇಕು ಒಂದು ವಾರದಲ್ಲಿ 15 ದಿವಸದಲ್ಲಿ ಅನ್ನೋದು ಹೇಳೋಕ್ಕಾರ ನಮಗೆ? ಒಂದು ತಿಂಗಳ ತನಕ ನಮಗೆ ಬರ್ಕೊಟ್ಬಿಡ್ತಾರೆ, ಗೊಬ್ಬರ ಏನು ಕೊಡಬೇಕು, ಗಿಡಕ್ಕೆ ಏನು ಬೇಕು, ಅದಕ್ಕೆ ಏನೇನು ಕಡಿಮೆ ಆಗಲಿಕ್ಕೈತೈತಿ, ಅದಕ್ಕೆ ಏನೇನು ನಿಮಗೆ ಆ್ಯಡ್ ಮಾಡಿದ್ದು ಮಾಡ್ಬೇಕಂಬದು ಎಲ್ಲ ಒಂದು ತಿಂಗಳ ತನಕ ಅವರು ನಮಗೊಂದು ಬರ್ಕೊಟ್ರು. ಈಗ ಗೊಬ್ಬರ ಅದು ಸರ್ಕಾರಿ ಗೊಬ್ಬರ, ಇದಕ್ಕೆ ಎಷ್ಟು ದಿವಸಕ್ಕೊಮ್ಮೆ ಹಾಕ್ತಾ ಇರ್ತೀರಿ? 2 ತಿಂಗಳಿಗೆ ಹಾಕ್ತಿರೋ? ತಿಂಗಳ ಹಾಕ್ತೀರಿ? ತಿಂಗಳ ಸರ್, ತಿಂಗಳಿಗೊಮ್ಮೆ. ತಿಂಗಳ 100-200 ಗ್ರಾಮ್ ಕೊಡ್ತಾರೆ? ಹಾಂ, 700 ಗ್ರಾಮ್ ಕೊಡ್ತೇವೆ. ಮತ್ತೆ ಬೇರೆ ಏನಾದರೂ ನ್ಯೂಟ್ರಿಯನ್ ಸ್ಪ್ರೇ ಮಾಡ್ತಾ ಇರ್ತೀರಿ? ಹ್ಞೂ, ನ್ಯೂಟ್ರಿಯನ್ ಸ್ಪ್ರೇ ಮಾಡ್ತಾ ಇರ್ತೀವಿ. ಇದಕ್ಕೆ ಭಾಳ ಬರ್ತವೆ ಸರ್, ಇವಾಗ ವೈಕಲಾ ಬಿಟ್ರೆ ಆರ್ಗ್ಯಾನಿಕ್ ಬರ್ತಾರೆ, ಔಟ್ರನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಹೇಗೆ 1 ಎಕರೆಗೆ ಅಂದಾಜು ಪಪ್ಪಾಯದಾಗ ನಾವು ಇಳುವರಿ ಪ್ರಾರಂಭ ಆಗ್ಬೇಕಾದ್ರೆ ಖರ್ಚು ಎಷ್ಟು ಬರ್ತದೆ ಅಂತೀರಿ 1 ಎಕರೆ ತನಕ? 1 ಎಕರೆಗೆ 120 ಬರ್ತಾರೆ, 1 ಲಕ್ಷ ಅಂತ ಬರೇ ಬರ್ತದೆ, ಬಂದೇ ಬರುತ್ತೆ. ಮಾರುಕಟ್ಟೆ ಹಣ್ಣು ತಮಗೆ ಮಾರಾಟದ ವ್ಯವಸ್ಥೆ ಹೇಗೆ, ಇಲ್ಲಿಗೆ ಬಂದು ಹೋಯ್ತಾರಾ ಅಥವಾ ನೀವು ಹೇಗೆ ಮಾಡ್ತೀರಿ ಮಾರಾಟವನ್ನು? ಇಲ್ಲ ಸರ್, ಇವಾಗ ಜಾಸ್ತಿ ಡೈಲಿ ಕಟಿಂಗ್ ಜಾಸ್ತಿ ಕೊಡ್ತೀವಿ ಸರ್, ನಾವು ಅಲ್ಲಿದ್ದ ಖರೀದಾರ ಬಂದು ಇಲ್ಲಿ ರೇಟ್ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಒಮ್ಮೆ ಖರೀದಾರ ಬಂದು ರೇಟ್ ಮುಗಿಸ್ಕೊಂಡ್ರೆ ಅದೇ ರೇಟ್ ಕೊಡ್ತಾರೆ ನಿಮಗೆ? ಇಲ್ಲ ಸರ್, ಇವಾಗ ಒಂದು ಇವಾಗ ಬಂದು ಒಂದ್ಸಲ ಕಟ್ ಮಾಡಿದ ರೇಟ್ ಬೇರೆ ಸರ್, ಇನ್ನೊಂದು ಮತ್ತೆ ನೆಕ್ಸ್ಟ್ ಕಟಿಂಗ್ ಬೇರೆ ಇರುತ್ತೆ, ಬೇರೆ ಬೇರೆ. ನಿಮಗೆ ಹೆಂಗೆ ಗೊತ್ತಾಗದ ರೇಟ್ ಅವ್ರು ಕೇಳಿದ ರೇಟಿಗೆ ಕೊಡ್ತೀರಾ ಅಥವಾ ನಿಮಗೆ ಮಾರುಕಟ್ಟೆಯಲ್ಲಿ ರೇಟ್ಗಳು ಗೊತ್ತಿರ್ತಾವ ಹೇಗೆ? ಇಲ್ಲ ಸರ್, ಎಂಕ್ವೈರಿ ಮಾಡ್ಕೊಂತೀವಿ, ಇಬ್ಬರು ಮೂರು ಖರೀದಾರನ ಇವತ್ತು ಈ ರೇಟ್ ಅವ್ರಿಗೆ ಒಬ್ಬರಿಗೆ ಒಂದು ಕಾಂಪಿಟೇಷನ್ ಮಾಡಿ ಯಾರು ರೇಟ್ ಚಲೋ ಕೊಡ್ತಾರೆ ಅವರಿಗೆ. ನಾಗರಾಜ್ ಅವರೇ, ಪಪ್ಪಾಯದಲ್ಲಿ ಮತ್ತು ನೀವು ಅಂತರ ಬೆಳೆಯಾಗಿ ಅಂಜೂರನ್ನು ಹಚ್ಚಿದ್ದೀರಿ, ಅಂಜೂರು ಯಾಕೆ ಅಂಜೂರನ್ನು ಆಯ್ಕೆ ಮಾಡ್ಕೊಂಡ್ರೆ ನೀವು? ಅಂಜೂರ ಅಂದರೆ ಸರ್ ಹೊಸ ತಳಿತೀರ, ಅದು ಯಾರು ಇಲ್ಲಿ ಬೆಳೆದಲ್ಲ ಅಂತೇಳಿ ನಾವು ಇದು ಮಾಡೋಣಂತೇಳಿ ತರಿಸಿದ್ವಿ ಸರ್. ಯಾವ ತಳಿ ಅದು ಹೊಸದಂದ್ರೆ? ಡಯಾನಾ ಅಂಜೂರ. ಡಯಾನಾ ಏನು ಆ ತಳಿಯ ವಿಶೇಷತೆ ಏನು ಅಂಜೂರು ಹೊಸ ತಳಿಯ ವಿಶೇಷತೆ? ಅಂದರೆ ಡ್ರೈ ಮಾಡೋಕೆ ಬರುತ್ತೆ ಸರ್, ಅದು ಡ್ರೈ 600 ರೂಪಾಯಿ ಪರ್ ಕೆಜಿ ಹೋಲ್ಸೇಲ್ ಹೊಂಟಿದೆ ಸರ್. ಅದು 1 ಇಯರ್ಗೆ ಸ್ಟಾರ್ಟ್ ಆಗುತ್ತೆ, 20 ಕೆಜಿ ಹಂಗೆ ಆರಾಮ್ ಇಳುವರೆ ತೆಗಿಬೋದು ಸರ್ ನಾವು. ಹೇಗೆ ಈ ಒಂದು ಅಂಜೂರು ಸಸಿಗಳನ್ನು ಎಲ್ಲಿಂದ ತಂದ್ರಿ, ಹೇಗೆ ಬಿತ್ತು ಸಸಿ, ಅದು ರೇಟ್ ತಮಗೆ? ಇದು ಸಸಿ ನಮ್ಗೆ ಕಂಪ್ನಿದವ್ರು 120 ರೂಪಾಯಿ ಇದೆ ಸರ್. ಇಲ್ಲಿ ನಮ್ಮ ಬೇಕಿದವ್ರ ತೋಟದಲ್ಲಿ ಅವ್ರನ್ನ ಗೂಟಿ ಮಾಡಿಸಿ ನಾವು ಪ್ಲಾಂಟೇಷನ್ ಮಾಡ್ಕೊಂಡಿದ್ದೀವಿ. ಹೇಗೆ ಗೂಟಿ ರೇಟ್ ಹೆಂಗೆ ಕೊಟ್ಟರೆ ನಿಮಗೆ? ಅದು ಗೂಟಿ 30 ರೂಪಾಯಿ ಹೊಂದಿದೆ. ಅಂದರೆ ಹುಸಿ ಹೋದದ್ದು ಎಲ್ಲ ಮತ್ತು ಇಲ್ಲೇ ಲೋಕಲ್ ಆಗಿ ತಳಿ ತೊಗೊಂಡು ಹಚ್ಚಿದ್ರೆ? ಹ್ಞೂ ರೀ ಸರ್. ಹೇಗೆ ಅಂಜೂರು ಚೆನ್ನಾಗಿ ಬೆಳೆ ಬೆಳವಣಿಗೆ ಆಗ್ತಾ ಇದೆ ಪಪ್ಪಾಯದಲ್ಲಿ? ಚಲೋ ಬರ್ತಾ ಇದ್ರೆ. ಯಾಕಂದ್ರೆ ಪಪ್ಪಾಯ ಭಾಳಷ್ಟು ಬೆಳೆದು ಬಿಡ್ತದೆ, ನೆಳ್ಳಾಗಿ ಬಿಡ್ತದೆ. ಅಂಜೂರಕ್ಕೆ ಅಂದ್ರೆ ವಿಶೇಷವಾಗಿ ಅದಕ್ಕೆ ಬಿಸಿಲು ಬೇಕು. ಹ್ಞೂ, ಬಿಸಿಲು ಬೇಕ್ರೆ ಅಂಜೂರಕ್ಕೆ ಅಂದ್ರೆ ಇವಾಗ 1 ಇಯರ್ ತಾನೇ ಒಳಗಡೆ ಆರಾಮಾಗಿ ಬೆಳೆದು ಬಿಡುತ್ತೆ ಸರ್. ಅದು ಪಪ್ಪಾಯ ತೆಗೆದು ಒಂದು 6 ತಿಂಗಳು ಬೆಳೆಸಿ ನಾವು ಅದ್ರ ಮತ್ತೆ ಹಣ್ಣಿಗೆ ಸ್ಟಾರ್ಟ್ ಮಾಡ್ತೀವಿ. ಪಪ್ಪಾಯ ಸಾಮಾನ್ಯವಾಗಿ ಎಲ್ಲಿ ತನಕ ಬಿಡ್ತೀರಿ? ಇದನ್ನು ಹಚ್ಚಿದ ಮೇಲೆ ಸುಮಾರು ಒಂದು 20 ತಿಂಗಳು 22 ತಿಂಗಳು ಇರ್ತದೆ? ನಮ್ಮಲ್ಲಿ 15 ತಿಂಗಳು ಇರುತ್ತೆ ಸರ್. ಅಷ್ಟೇ, 15 ತಿಂಗಳ ಒಳಗೆ ಗಿಡನ ಮತ್ತೆ ತೆಗೆದೇ ಬಿಡ್ತು ಸರ್. ಯಾಕೆ ಮತ್ತೆ 15 ತಿಂಗಳು ಆದಮೇಲೆ ಅದು ಸ್ಟಾಪ್ ಆಗುತ್ತಾ ಇಳುವರಿ? ಅರ್ನಿಂಗ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಅಷ್ಟು ಆಗಲ್ರಿ, ಒಂದು ಗಾಡಿಗೆ ನಮ್ಗೆ ಎಷ್ಟೆಷ್ಟು ಮಾಲು ಹೋಗೋಷ್ಟು ಆಗಲ್ರಿ. ಹಂಗಾಗಿ 1 ಇಯರ್ 17 ತಿಂಗಳಿಗೆ ನಾವು ಗಿಡನ ತೆಗೆದೇ ಬಿಡ್ತೀವಿ. ಅಂದರೆ ಇದು ಅಂಜೂರು ಬೇರೆ ಬೇರೆ ಮತ್ತು ಬೇರೆ ಕಡೆ ಹಾಕಿದ್ರೆ ಪಪ್ಪಾಯ ಅದು ಮತ್ತು ಬೇರೆ ಕಡೆ ಎಲ್ಲ ಜನವರಿಗೆ ಮತ್ತೆ ಮಾಡ್ತಾ ಇದ್ದೀವಿ ಸರ್. ಅಂದರೆ ದಾಳಿಂಬೆ ಮತ್ತು ತಾವೆಲ್ಲ ಬೆಳೆದಿರಿ, ದಾಳಿಂಬೆ ಹೇಗೆ ಅನಿಸ್ತದೆ? ದಾಳಿಂಬೆ ಎಲ್ಲ ಬೆಳೆದು ತೆಗೆದದ್ದು ಆಯ್ತು ತಾವು? ದಾಳಿಂಬೆ ಚೆನ್ನಾಗಿದೆ ಸರ್, ಆದರೆ ಸ್ವಲ್ಪ ಅಂತರ್ಕೋಶಲಿದ್ದೆ ಪ್ರಾಬ್ಲಮ್ ಆಯ್ತು, ತೆಗೆದ್ರೆ ನೆಕ್ಸ್ಟ್ ಮಾಡ್ತಾ ಇದ್ದೀವಿ ಸರ್. ಮತ್ತೆ ಹೇಗೆ ಬಂತು ನಿಮ್ಗೆ ದಾಳಿಂಬೆ ಮೊದಲೆಲ್ಲ ಹಾಕಿದ್ದು? ದಾಳಿಂಬೆ ಚೆನ್ನಾಗಿ ಬಂತ್ರಿ, 3.5 ಎಕರೆ 60 ಟನ್ ತೆಗೆದ್ವಿ ಸರ್ 2 ವರ್ಷ ಕಂಟಿನ್ಯೂ ಆಗಿ. ಆಮೇಲೆ ಸ್ವಲ್ಪ ಆನೆಕಲ್ಲು ಮಳೆ ಆಗಿ ಸ್ವಲ್ಪ ಎಲ್ಲ ಕ್ರಾಪ್ ಎಲ್ಲ ಹೋಗ್ಬಿಡ್ತಾರೆ. ಅದು ತಲ್ಲಿದ್ದು ಹಾಕಿಲ್ಲ ಸರ್, ಅದು ನೆಕ್ಸ್ಟ್ ಮತ್ತೆ ಪ್ಲಾಂಟೇಷನ್ ಮಾಡೋಕೆ. ನಾಗರಾಜ್ ಅವ್ರು ನೋಡ್ರಿ, ಮೂಲತಃ ನಿಮ್ಮ ಮನೆತನದ ಉದ್ಯೋಗ ಒಕ್ಕಲ್ತನ? ಒಕ್ಕಲ್ತನ ಸರ್, ಒಕ್ಕಲ್ತನ. ಏನು ಭೂಮಿ ಎಷ್ಟೆಷ್ಟಿದೆ ಭೂಮಿ ಎಲ್ಲ? ಭೂಮಿ ಇದೆ ಸರ್ ಒಂದು 25 ಎಕರೆ ಇದೆ. ಮತ್ತು ಜೊತೆಗೆ ಲೀಸನ್ನು ಮಾಡ್ತಾ ಇದ್ದೀರಿ? ಹಾಂ, ಲೀಸನ್ನು ಮಾಡ್ತಾ ಇದ್ದೀವಿ ಸರ್. 25 ಎಕರೆದಲ್ಲಿ ಉಳಿದ ಭೂಮಿಯಲ್ಲಿ ಏನೇನು ಬೆಳೀತಾ ಇದ್ದೀರಿ? ಉಳಿದ ಭೂಮಿಯಲ್ಲಿ ಆಲ್ಮೋಸ್ಟ್ ಪಪ್ಪಾಯ ಜಾಸ್ತಿ ಇದೆ ಸರ್. 10 ಎಕರೆ ಇದೆ ಸರ್ ಈ ವರ್ಷ, ಶಿರವಾರದಾಗ ಒಂದು 5 ಎಕರೆ ಇದೆ. ಏನು ಅನಿಸ್ತದೆ ಪಪ್ಪಾಯ ನಿಮಗೆ ಒಳ್ಳೆ ಬೆಳೆ ಅಂತ ಅನಿಸ್ತಾ ಇದೆಯಾ? ಪಪ್ಪಾಯ ಬೆಸ್ಟ್ ಬೆಳೆ ಸರ್, ಒಳ್ಳೆ ಪಪ್ಪಾಯ ಅಂತ ಮಾಡೋ ಬೆಸ್ಟ್ ನಮಗೆ. ಇಯರ್ಲಿ ಒಂದು 10 ಎಕರೆ ಮಾಡಲೇ ಮಾಡ್ತಾಯಿದ್ವಿ ಸರ್. ಈಗ ಒಮ್ಮೆ ಮಾರ್ಕೆಟ್ ದಾರಿನೇ ಇರೋದಿಲ್ಲ, ರೈತರು ಹೇಳೋದು 5 ರೂಪಾಯಿ 4 ರೂಪಾಯಿ ವೈವಾರ ಇರಲಿಲ್ಲ ರೀ ನಮಗೆ ಅಂತ ಹೇಳ್ತಾರೆ. ಲಾಕ್ಡೌನ್ ಸಂದರ್ಭದಲ್ಲೆಲ್ಲ ಆ ರೀತಿ ಆಯಿತು. ನಿಮಗೆ ಯಾವ ಅನುಭವ ಆಗಿದೆ ಆ ಥರ ಲಾಕ್ಡೌನ್? ಈ ವರ್ಷ ವಯಸ್ಸಲ್ಲಿ ಲಾಕ್ಡೌನ್ ಆಯ್ತದೆ ಸರ್, ಈ ಥರ ಏನು ಪ್ರಾಬ್ಲಮ್ ಆಗಿದ್ದಿಲ್ಲ ರೀ, ರೇಟ್ ಚೆನ್ನಾಗಿತ್ತು ಸರ್. ಆ್ಯಾವ್ರೇಜ್ 5 ರೂಪಾಯಿ 5-6 ರೂಪಾಯಿ ಹೋದ್ರೂ ನಮ್ಗೆ ವರ್ಕೌಟ್ ಆಗುತ್ತೆ. ಏನು ನಿಮಗೆ ಪಪ್ಪಾಯದಲ್ಲಿ ಹೇಳ್ಕೊಳ್ಳೋಂಥ ದಾಳಿಂಬೆ ಹಾಗೆ ಅಷ್ಟು ಚಿಂಪರಣೆ ಬೇಕಾಗಿದ್ದಕ್ಕೆ ದಾಳಿಂಬೆ ಬೇಕಿಲ್ಲ ಸರ್, ಭಾಳ ಕಡಿಮೆ ಬೇಕಾಗಿಲ್ಲ. ಅಂದರೆ ಈಸಿ ಕ್ರಾಪ್ ಅಂತ ಹೇಳ್ತೀರಾ ಪಪ್ಪಾಯ? ಈಸಿ ಸರ್, ಈಸಿ. ಏನಿದ್ರಲ್ಲಿ ಎಚ್ಚರಿಕೆ ತೊಗೋಬೇಕು ಪಪ್ಪಾಯದಲ್ಲಿ ಒಳ್ಳೆ ಇಳುವರಿ ತೊಗೋಬೇಕಾಗಿತ್ತಂದ್ರೆ ಎಚ್ಚರಿಕೆ ಏನು ತೊಗೋಬೇಕು ರೈತರು? ಸರ್ ಗೈಡೆನ್ಸ್ ಕರೆಕ್ಟ್ ಆಗಿದ್ರೆ ಸಾಕ್ರೆ ಅವ್ರಿಗೆ, ಎಲ್ಲರ ಮಾತು ಕೇಳಿ ಅಂದರೆ ಅದು ಇದು ಸ್ವಲ್ಪ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ, ಆರ್ಗ್ಯಾನಿಕ್ಲಿದ್ದು ಮಾಡಿದರೆ ಸ್ವಲ್ಪ ಒಳ್ಳೆಯದೆ. ಈಗ ತಮಗೆ ತಜ್ಞರು ಬರ್ತಿರ್ತಾರೆ ಬೇರೆ ಬೇರೆ ಕನ್ಸಲ್ಟೆಂಟು, ಅವ್ರದ್ದೆಲ್ಲ ಫೀಸ್ ಅದು ಹೇಗೆ ತೊಗೋತಾರೆ ಒಂದು ವರ್ಷಕ್ಕೆ ತಿಂಗಳಿಗೆ? ಅದು ತಿಂಗಳಿಗೆ 2,000 ರೂಪಾಯಿ ಇದೆ ಸರ್. ಅಂದರೆ ಇಲ್ಲೆಲ್ಲ ಬಂದು ರೈತರಿಗೆಲ್ಲ ಮಾಹಿತಿಯನ್ನು ಕೊಟ್ಟು ಅಡ್ಡಾಡಿ ಹೋಗ್ತಾರೆ ಸರ್ ಎಲ್ಲ ಬಂದು. ಮತ್ತು ತೋಟ ನಿರ್ವಹಣೆ ಮಾಡೋದು, ನೀರು ನಿರ್ವಹಣೆ ಭಾಳ ಮುಖ್ಯ ಇದರಲ್ಲಿ ಪಪ್ಪಾಯದಲ್ಲಿ. ಯಾಕಂದರೆ ನಿಮ್ಮ ಕಪ್ಪು ಭೂಮಿ ಇರೋದ್ರಿಂದ ಮಳೆ ಆತಂದ್ರೆ ನೀರು ನಿಂತಪ್ಪ ಅಂದ್ರೆ ಕೊಳತು ಹೋಗ್ಬಿಡೋದು ಗಿಡ. ಮತ್ತು ಹೇಗೆ ನೀರು ನಿಲ್ದಂಗೆ ಏನು ವ್ಯವಸ್ಥೆ ಮಾಡ್ಕೊಂಡಿರಿ? ಇಲ್ಲ ಸರ್, ಬೋದು ಮಾಡಿದ್ವಿ ಸರ್, 3 ಫೀಟ್ ಇದ್ದಾರೆ. ನೀರು ಬಂದ್ರೂ ನಡುವೆ ಕ್ಲಿಯರ್ ಆಗಿಬಿಡ್ತು. ನೀರು ಅದು ಹೇಗೆ ಗಿಡಗಳಿಗೆ ಎಷ್ಟೆಷ್ಟು ತಾಸು ಬಿಡ್ತೀರಿ ನೀರು? ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಲೀಟ್ರ್ ನೀರು ಕೊಡ್ತಾ ಇದ್ದೀರಿ? ಈ ಪ್ರೆಸೆಂಟ್ ಗಿಡಕ್ಕೆ 20 ಲೀಟ್ರ್ ಕೊಡ್ತಾ ಇದ್ದೀವಿ ಸರ್. ಇವಾಗ ಇಷ್ಟೇ ಸರ್, ಆಮೇಲೆ ಹಣ್ಣು ಬಂದಾಗ ಡೈಲಿ 60 ಲೀಟ್ರ್ ಒಂದು ಪ್ಲಾಂಟಿಗೆ ಬೇಕಾಗುತ್ತೆ. ಅಂದರೆ 60 ಲೀಟ್ರ್ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ತಾಸು ಚಾಲು ಮಾಡಿದ್ರೆ ಗೊತ್ತಾಗತ್ತೆ ಅಂತೀರ? ತಾಸಿಗೆ 8 ಲೀಟ್ರ್ ಹೋಗುತ್ತೆ ಸರ್ ಒಂದು ಡ್ರಿಪ್ಪರ್. ನಾವು ಅದ್ರ ಮ್ಯಾಗೆ ಎಷ್ಟು ತಾಸು ಅಂತೇಳಿ ಬಿಡ್ತೈತೆ, ಹಸಿ ನೋಡಿ ಕೇಸ್ ಇದು ಮಾಡ್ತೈತೆ. ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನಗಳು ಡ್ರಿಪ್ ಹಾಕ್ಲಿಕ್ಕೆ ಎಲ್ಲ ಅನುಕೂಲ ಆಯ್ತಾ? ಏನಾಗಿಲ್ಲ ಸರ್, ಏನಿಲ್ಲ, ನಾವೇ ಸ್ವಂತ ಮಾಡ್ಕೊಂಡಿದ್ವಿ. ಪಪ್ಪಾದಲ್ಲಿ ಮತ್ತೆ ಅಂಜೂರು ಬಿಟ್ಟರೆ ಬೇರೆ ಏನು ಬೆಳೆ ಹಾಕಿಲ್ಲ? ಬೇರೆ ಏನಿಲ್ಲ ಸರ್, ಏನಿಲ್ಲ. ಹೇಗೆ ಅನಿಸ ಅಂಜೂರು ಬೆಳವಣಿಗೆ ನೋಡಿದ್ರೆ ನಿಮಗೆ ಚೆನ್ನಾಗಿ ಬರ್ಬೋದು ಅಂತ ಅನಿಸ್ತದೆ ಸರ್? ಚೆನ್ನಾಗಿ ಬಂದಿದೆ. ಅದಕ್ಕೆ ಏನಾದರೂ ಗೊಬ್ಬರ ಹಾಕ್ತಾ ಇರ್ತೀರಿ? ಏನು ಸರ್, ಇದ್ರ ಜೊತೆಗೆ ಹಾಕಿದ್ದು ಗೊಬ್ಬರ, ಅದಕ್ಕೆ ಅದಕ್ಕೆ ಏನು ಖರ್ಚು ಇಲ್ಲ ಸರ್, ಖರ್ಚು ಏನಿಲ್ಲ. ಅದಕ್ಕೂ ಸ್ಥಳೀಯವಾಗಿ ಪಪ್ಪಾಯ ಮಾರ್ತಾ ಇದ್ರಿ ಅಥವಾ ಏನ? ಇಲ್ಲ ಇಲ್ಲ, ಮಾರ್ತಾ ಇಲ್ಲ ಸರ್, ಹೋಲ್ಸೇಲ್ ಡೆಲ್ಲಿಗೆ ಕೊಟ್ಟು. ಇಲ್ಲೇ ಬಂದು ಅವರೇ ಲೋಡ್ ಮಾಡ್ಕೊಂಡು ಹೋಗ್ತಾರೆ? ಅವರೇ ಲೋಡಿಂಗ್ ಅಲ್ಲ ಸರ್, ಅಂದ್ರೆ ನಿಮಗೆ ತೂಕ ವೇ ಬ್ರಿಡ್ಜ್ ಅಲ್ಲಿ ತೂಕ? ವೇ ಬ್ರಿಡ್ಜ್ ಕಾಟರ್. ಆಮೇಲೆ ದುಡ್ಡು ಕೊಡ್ತಾರೆ? ಹ್ಞೂ, ಆಮೇಲೆ ಅಕೌಂಟ್ ವೇ ಬ್ರಿಡ್ಜ್ ಆಗಿಂದ ಅಲ್ಲೇ ಅಕೌಂಟ್ ಟ್ರಾನ್ಸಾಕ್ಷನ್ ಅಕೌಂಟ್ ಟ್ರಾನ್ಸಾಕ್ಷನ್. ಏನನ್ಸ್ತದೆ ನಾಗರಾಜ್ ಅವರೇ, ತಾವು ಕಲಿತಂಥವ್ರು ಎಸ್ ಎಸ್ ಎಲ್ ಸಿ ಮುಗಿಸಿ ನೋಡ್ರಿ, ಒಳ್ಳೆ ರೀತಿಯಿಂದ ಒಕ್ಕಲ್ತನ ಮಾಡಿ ಮೇಂಟೈನ್ ಮಾಡ್ಕೊಂಡು ಹೊಂಟಿದ್ದೀರಿ, ನಿಮ್ಮ ಹಾಗೆ ಇರ್ತಕ್ಕಂಥ ಯುವಕರಿಗೆ ಏನು ಹೇಳ್ತೀರಿ? ಭಾಳಷ್ಟು ಜನ ನೌಕರಿ ಸಿಗ್ತಾ ಇಲ್ಲ, ನೌಕರಿ ಸಿಗ್ತಾ ಇಲ್ಲ ಅಂತೇಳಿ ಭಾಳಷ್ಟು ಗೊರಗ್ತಾ ಇರ್ತಾರೆ, ಗೊಣಗ್ತಾ ಇರ್ತಾರೆ ಅಂಥವ್ರಿಗೆ. ಏನು ಸರ್, ಇವಾಗ ಒಂದು 4-5 ಎಕರೆ ಇದ್ದರೆ ಸರ್, ಪಪ್ಪಾಯ ಅಂತಲ್ಲ ಸರ್, ಆಲ್ ಕ್ರಾಪ್ ಮಾಡ್ಬೋದು. ಇವಾಗ ಜಾಮ್ ಆಯಿತು, ಉಳ್ಕಿದ್ದೆಲ್ಲ ಕ್ರಾಪ್ ಇದೆಯಲ್ಲ ಸರ್, ಆರಾಮಾಗಿ ತಿಂಗಳ ವರ್ಷ ಏನಿಲ್ಲ ಅಂದರೂ ಎಕರೆಗೆ ನಾವು 1 ಎಕರೆ ಜಾಮ್ ಮಾಡಿದ್ದೀನಿ ಸರ್. ನಾನು ಆ ಜಾಮಲ್ಲಿ 600 ಗಿಡ ಕುಡಿಸಿದ್ದೀನಿ ರೀ, 3.5 ಲಕ್ಷ ಗುತ್ತಿ ಕೊಡ್ತೇನೆ ಸರ್, 60,000 ಖರ್ಚು ಮಾಡ್ತೀನಿ ರೀ ಅದಕ್ಕೆ 1 ಎಕರೆದಲ್ಲಿ ರೀ. ನಿಮ್ಗೆ ಅಲ್ಲೇ ಉಳಿತು 2,80,000-90,000 ಅಂದ್ರೆ 2 ಲಕ್ಷ ಆರಾಮ್, ನಂಗೆ ಎಲ್ಲ ಖರ್ಚು 2 ಲಕ್ಷ ಅಂತ ಆರಾಮಾಗಿ ಉಳಿತು ಸರ್. ಅದೇ ರೀತಿ ಕಲ್ತಂಥ ಯುವಕರು ಅದ್ರ ಬಗ್ಗೆ ನೀರಾವರಿ ಅನುಕೂಲ ಬೇಕಿದ್ದಕ್ಕೆಲ್ಲ ಇದ್ದವ್ರು ಮಾಡ್ಕೋಬಹುದು. ನೀರಾವರಿ ಬೇಕಿತ್ತು, ಬೋರ್ ಇತ್ತಂದ್ರೆ ಸಾಕು ಸರ್, 1-2 ಇಂಚ್ 2 ಇಂಚ್ ಇತ್ತಂದ್ರೆ 4 ಎಕರೆ ಆರಾಮಾಗಿ ಅವರು ಕ್ರಾಸ್ ಮಾಡ್ಬೋದು. ಒಳ್ಳೆಯದು ನಾಗರಾಜ್ ಅವರೇ, ನಿಮ್ಮ ಒಂದು ವಿಚಾರ ನಮ್ಮ ಯುವಕರು ಗಮನಿಸಬೇಕು. ಸಾಕಷ್ಟು ಜನ ನೀರಾವರಿ ಅನುಕೂಲತೆ ಒಳ್ಳೆಯ ಭೂಮಿ ಇದ್ದಂಥವ್ರು ಇಂಥ ಹಣ್ಣಿನ ಬೆಳೆಗಳನ್ನು, ಬೇರೆ ಬೇರೆ ಒಳ್ಳೊಳ್ಳೆ ಬೆಳೆಗಳಿದ್ದಾವೆ, ಅವುಗಳನ್ನು ಬೆಳೀಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ನಿಮ್ಮ ಪಪ್ಪಾಯ ಒಳ್ಳೆ ಒಂದು ಇಳುವರಿ ಬಂದು ಒಳ್ಳೆ ಲಾಭ ಸಿಗಲಿ ಅಂತ ಹೇಳೋಣ. ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರಿದುವರೆಗೆ ಸಿರ್ವರ್ ತಾಲೂಕಿನ ಮಲಡ್ ಗ್ರಾಮದ ನಾಗರಾಜ್ ಅವರ ಪಪ್ಪಾಯ ಬೇಸಾಯದ ಅನುಭವಗಳನ್ನ ಕೇಳಿದಿರಿ. ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳಿಗಾಗಿ ಕಾಯ್ತಿದ್ದೀರಲ್ಲ, ಹಾಗಾದರೆ ಕೇಳೋಣ ಬನ್ನಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಸಹಭಾಗಿತ್ವದಲ್ಲಿ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ನಾಳೆ ದಿನಾಂಕ 22/10/2021 ಅಂತಂದರೆ ಶುಕ್ರವಾರ, ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲವೆಂದು ಭಾವಿಸಲಾಗಿದ್ದು ಗರಿಷ್ಠ 33 ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 92 ಮತ್ತು ಕನಿಷ್ಠ 62% ಆರ್ದ್ರತೆ ಇದ್ದು ಗಾಳಿ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಿ. ಹಿಂಗಾರಿ ಜೋಳವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡನ್ನು 8 ಗಂಟೆಗಳ ಕಾಲ ನಲಿಸಿ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಮಿಲಿಲೀಟರ್ ಅದುಸ್ಪೆರಿಲಮ್ದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ಹಿಂಗಾರಿ ಜೋಳದಲ್ಲಿ ಕಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಸಿಂಪಡಣೆ ಮಾಡಿ. ಇನ್ನು ಕಡಲೆಯನ್ನು ಬಿತ್ತುವ ರೈತ ಬಾಂಧವರಿಗೆ ಹೇಳೋದಾದರೆ, ಕಡಲೆಯನ್ನು ಬಿತ್ತಿದ ದಿನ ಅಥವಾ ಮರುದಿನ ಎಕರೆಗೆ 1.3 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 0.8 ಲೀಟರ್ ಪೆಂಡಿಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನು ಕಡಲೆಯಲ್ಲಿ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಎಕರೆಗೆ ಏಕಕಾಲಕ್ಕೆ ಬಿತ್ತುವ ಸಮಯದಲ್ಲಿ ಕೊಡುವುದು ಉತ್ತಮ. ಕಡಲೆ ಬಿತ್ತನೆಯನ್ನು 2nd ವಾರದಿಂದ 2nd ವಾರದವರೆಗೆ ಬಿತ್ತನೆಯನ್ನು ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ಗ್ರಾಂ ರೈಸೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಕಡಲೆ ಬಿತ್ತನೆಗೆ ಮೊದಲು ಬರೋ ನಿರೋಧಕತೆಯನ್ನು ಹೆಚ್ಚಿಸಲು ಬೀಜವನ್ನು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25% ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆಲೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಜಿಲ್ಲೆಯಲ್ಲಿ ತೊಗರಿಯನ್ನು ಬಿತ್ತನೆ ಮಾಡಿರುವಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ ಎಂಟ್ರಿನಲ್ಲಿ ಪ್ರೋಲ್ 18.5 SC ಅಥವಾ 2 ಮಿಲಿಲೀಟರ್ ಫ್ರಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನು ಮಾಡಿ. ಇನ್ನು ಬಿಟಿ ಹತ್ತಿಯನ್ನು ಬೆಳೆದಿರುವಂಥ